ಸುಮಾರು ಈ ಒಂದು ನಮ್ಮ ಒಂದು ಬೆಳೆಯಲ್ಲಿ ಎರಡು ಸಾರಿ ಈ ಹುಳು ಕಾಣಿಸ್ಕೊಳ್ತದೆ. ಒಂದು ಸಸಿ ಮಡಿ ಹಂತದಲ್ಲಿ, ಆಮೇಲೆ ಇನ್ನೊಂದು ಏನಂತಂದ್ರೆ ತೆನೆ ಬಿಡಬೇಕಾದ್ರೆ ಅವಾಗ ಇದು ಕಾಣಿಸ್ಕೊಳ್ತದೆ. ಈ ಭತ್ತದಲ್ಲಿ ಕಾಂಡಕೊರಕದ ಬಾಧೆ ಲಕ್ಷಣಗಳು ಹೇಗಿರ್ತವೆ ಡಾಕ್ಟರ್? ಸಾಮಾನ್ಯವಾಗಿ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ, ಇದು ಕಾಂಡವನ್ನು ಕೊರಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸುಳಿ ಸಾಯುತ್ತೆ. ಸಪ್ತ ಸುಳಿ ಅಂತ ಕರಿತೀವಿ, ಅಥವಾ ಡೆಡ್ ಹಾರ್ಟ್ ಅಂತ ಕರಿತೀವಿ. ಇದೇ ಒಂದು ಕೀಟದ ಸಮಸ್ಯೆ ಒಂದು ಈ ತೆನೆ ಆಗೋ ಟೈಮ್ ಅಲ್ಲಿ ಬಂತಂದ್ರೆ ತೆನೆಗಳು ಎಲ್ಲ ಬಿಳೆ ತೆನೆ ಆಗ್ಬಿಡ್ತವೆ. ಹಾಗಾಗಿ ಏನಂತಂದ್ರೆ ನಮಗೆ ಬಿಳೆ ತೆನೆ ಆಗೋದ್ರಿಂದ ವೈಟ್ ಎರಡ್ ಅಂತ ಕರಿತೀವಿ. ಆ ಬಿಳೆ ತೆನೆಯಲ್ಲಿ ಯಾವುದೇ ನಾವು ಕಾಳುಗಳನ್ನ ನೋಡೋದು ಎಲ್ಲ ಜೊಳ್ಳೆ ಆಗ್ಬಿಟ್ಟಿರುತ್ತೆ. ಇದರಿಂದಾಗಿ ನಾವು ಏನಂತಂದ್ರೆ ಇಳುವರಿಲಿ ಸಾಕಷ್ಟು ಕಡಿಮೆ ಬರುತ್ತೆ. ಡಾಕ್ಟರ್, ಬಹಳ ಮುಖ್ಯವಾಗಿ ಕಾಂಡ ಕೊರಕ ಬಾಧೆಯನ್ನ ಸಸಿಮಿಡಿ ಹಂತದಲ್ಲಿ ಮತ್ತು ಮುಖ್ಯ ಗದ್ದೆಯಲ್ಲಿ ಹೇಗೆ ನಿಯಂತ್ರಣದಲ್ಲಿ ಇಡಬಹುದು, ಹಾಗೂ ಅದನ್ನ ಅದರ ಕ್ರಮಗಳು ಏನೇನು ಅನುಸರಿಸಬೇಕು ರೈತರು ಅಂತ? ನಾ ಆಗ್ಲೇ ಹೇಳ್ದಂಗೆ ಇದು ಒಂದು ಬೇಸಿಗೆ ಭತ್ತದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟ. ಇದನ್ನ ನಾವು ಏನಂತಂದ್ರೆ ಪ್ರಾರಂಭಿಕ ಹಂತದಲ್ಲೇ ಇದನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬೇಕು. ಆಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಇದು. ಅದಕ್ಕೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸ್ಕೊಳ್ಬೇಕಾಗ್ತದೆ ರೈತರು. ಸಾಮಾನ್ಯವಾಗಿ ಏನಂತಂದ್ರೆ ಈಗ ಮುಂಗಾರು ಬೆಳೆ ಕಟಾವ್ ಆದ್ಮೇಲೆ ಆಗುತ್ತಲ್ಲ, ಅದನ್ನ ಆದಷ್ಟು ಬೆಳೆ ಕಟಾವು ಮಾಡಬೇಕಾದ್ರೆ ನೆಲದ ಸಮಕ್ಕೆನ ಕೊಯ್ಲು ಮಾಡಬೇಕು ಒಂದು. ಆಮೇಲೆ ಏನಂತಂದ್ರೆ ಈ ಪ್ರತಿ ವರ್ಷನು ಬೆಳೆ ಕಟಾವ್ ಆದ ನಂತರ ಬೆಳೆದ ಅವಶೇಷ ಏನು ಇರುತ್ತಲ್ಲ ಅದನ್ನ ನಾವು ನಾಶ ಪಡಿಸ್ಬೇಕು. ಯಾಕಂತಂದ್ರೆ ಅದರಲ್ಲಿ ಇದರ ಕೋಶಗಳು ಅಥವಾ ಮರಿ ಹುಳು ಅದರಲ್ಲೇ ಇರೋದ್ರಿಂದ ಮುಂಗಾರು ಬೆಳೆಯಲ್ಲಿ ಬರ್ತಕ್ಕಂಥ ಬೆಳೆ ಬೆಳೀತಕ್ಕಂಥ ಬೆಳೆಯಲ್ಲಿ ಇದರ ಕೋಶಗಳು ಮತ್ತು ಮರಿ ಹುಳುಗಳು ಇರೋದ್ರಿಂದ ನಾವು ಆ ಒಂದು ಅವಶೇಷಗಳನ್ನ ನಾವು ನೀರು ಆಗ್ಲಿ ಅಥವಾ ಅದರ ಅವಶೇಷಗಳನ್ನ ನಾವು ನಾಶಪಡಿಸಬೇಕಾಗತ್ತೆ. ಆಮೇಲೆ ಇದು ಏನಂತಂದ್ರೆ ಈ ಒಂದು ಕೀಟ ಬೇರೆ ಒಂದು ಈ ಬಂಡ್ಗಳಲ್ಲಿ ಇರ್ತಕ್ಕಂತ ಈ ಕಳೆಗಳಲ್ಲಿ ಇರುತ್ತೆ ಇದು. ಸೊ ಆದಷ್ಟು ನಾವೇನಂತಂದ್ರೆ ಬಂಡ್ ಮೇಲೆ ಇರ್ತಕ್ಕಂತ ಕಳೆಗಳನ್ನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಅಂದ್ರೆ ನಮ್ಮ ರೈತರು ಹಿಂದೆ ಎಲ್ಲ ಈ ತರದ ವೇಸ್ಟ್ ಅನ್ನ ಸುಡ್ತಾ ಇದ್ರು, ಇದೇ ಕಾರಣಕ್ಕಾಗಿ ಹೇಗೆ ಅಂತ? ಈ ಸಾಮಾನ್ಯವಾಗಿ ಏನಂತಂದ್ರೆ ಈ ಒಂದು ಆ ಸುಡೋದ್ರನ್ನ ಈ ಹುಳುಗಳ ಸಮಸ್ಯೆಯನ್ನ ನಾವು ಕಡಿಮೆ ಮಾಡಬಹುದಾಗಿತ್ತು. ಕಡಿಮೆ ಮಾಡಬಹುದು. ಈ ಯೂಶುವಲಿ ಏನಂತಂದ್ರೆ ಸಾಮಾನ್ಯವಾಗಿ ಮುಂಗಾರು ಬೆಳೆ ತಕ್ಷಣ ನೆಕ್ಸ್ಟ್ ಏನು ಬೇಸಿಗೆ ಬೆಳೆ ಹೋಗಕ್ಕಿಂತ ಮುಂಚೆನೆ ಆ ಬೆಳೆಯನ್ನು ಸುಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಂತಹ ಕೀಟಗಳ ಸಮಸ್ಯೆಯನ್ನ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಅದಲ್ದೇನೆ ಈ ಈಗ ಸಸಿ ಮಡಿ ಹಾಕ್ಬೇಕಾದ್ರೆ ಈ ಏನ ಸಸಿ ಮಡಿಯನ್ನ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಭಾಗಕ್ಕೆ ನಾವು ಏನು ಯಾವ್ದಾದ್ರು ಒಂದು ಕೀಟನಾಶಕವನ್ನ ಅಥವಾ ಬೇವಿನ ಹಿಂಡಿಯನ್ನ ಉಪಯೋಗ ಮಾಡಿ ಆಮೇಲೆ ನಾವು ಬೀಜಗಳನ್ನ ಹಾಕೋದ್ರಿಂದ ಕೂಡ ಇವು ಪ್ರಾರಂಭಿಕ ಹಂತದಲ್ಲಿ ಅಥವಾ ಸಸಿಮಡಿಯಲ್ಲೇ ಬರ್ತಕ್ಕಂತ ಈ ಒಂದು ಕಾಂಡ ಕೊರಕವನ್ನ ನಾವು ನಿಯಂತ್ರಣ ಮಾಡಬಹುದು. ಅದಲ್ದೇನೆ ಈ ಬೀಜಗಳನ್ನ ಹಾಕಿದ ನಂತರ 15 ದಿವಸ ಆದ್ಮೇಲೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾದಂತ ಈ ಕ್ಲೋರೋಪೈರಿಫಾಸ್ ಆಗಿರ್ಬೋದು ಅಥವಾ ಕಾರ್ಬೋಸಲ್ಫಾನ್ ಆಗಿರ್ಬೋದು ಈ ಕೀಟನಾಶಕಗಳನ್ನ ಉಪಯೋಗ ಮಾಡೋದ್ರಿಂದ ಈ ಕೀಟದ ತತ್ತಿಗಳನ್ನ ನಾವು ಚೆನ್ನಾಗಿ ನಾಶ ಮಾಡಬಹುದು ಅಥವಾ ಈ ಮೊಟ್ಟೆಗಳಿಂದ ಹೊರಬಂದಂತ ಮರಿಗಳನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ಏನಂತಂದ್ರೆ ಈ ನೆಕ್ಸ್ಟ್ ಸಸಿಗಳನ್ನ ನಾವು ಹಚ್ಚೋ ಒಂದು 4 ಅಥವಾ 5 ದಿವಸ ಮುಂಚೆನೆ ಏನ್ ಮಾಡ್ಬೇಕಂತಂದ್ರೆ ಸಸಿ ಮಡಿಗೆನೆ ನಾವು ಔಷಧವನ್ನ ಸಿಂಪರಣೆ ಮಾಡ್ಕೊಂಡ್ ಬಿಟ್ರೆ ಮುಖ್ಯ ಗದ್ದೆಯಲ್ಲಿ ಅಥವಾ ಏನು ನಾವು ಗದ್ದೆಯಲ್ಲಿ ಹಚ್ತೇವಲ್ಲ ಅಲ್ಲಿ ಏನಂತಂದ್ರೆ ಈ ಸಸಿ ಮಡಿಯಿಂದ ಹೋಗ್ತಕ್ಕಂತ ಹುಳದ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು. ಇದು ಏನಂತಂದ್ರೆ ಸಸಿ ಮಡಿ ಹಂತದಲ್ಲಿ ನಾವು ಮಾಡ್ತಕ್ಕಂತ ಕೆಲವೊಂದಿಷ್ಟು ಪದ್ಧತಿಗಳು ಇವು. ಆಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಈ ಪಕ್ಕದಲ್ಲಿ ಏನಾದ್ರು ನೀವು ದೀಪದ ಒಂದು ವ್ಯವಸ್ಥೆ ಮಾಡೋದಿತ್ತಂತಂದ್ರೆ ಲೈಟ್ ಅಂತ ಏನೈತಲ್ಲ ಅದನ್ನ ಹಾಕೋದ್ರಿಂದ ಯೂಶುವಲಿ ಇದೇನಂತಂದ್ರೆ ಈ ಪ್ರೌಢ ಕೀಟಗಳು ದೀಪದ ಒಂದು ಪ್ರಕಾಶಕ್ಕೆ ಆಕರ್ಷಣೆಗೊಳ್ತಾವ. ನೀವು ಆ ಒಂದು ಬಲ್ಬ್ ಅನ್ನ ಹಾಕಿ ಆ ಕೀಟವನ್ನ ಆಕರ್ಷಿಸಿ ಅಲ್ಲೇ ಅವುಗಳನ್ನ ಸಾಯಿಸಬಹುದು. ಸೊ ಈ ವಿಧಾನದಲ್ಲೂ ಅಂದ್ರೆ ಇದು ಯಾವುದೇ ಔಷಧಿಗಳನ್ನು ಬಳಸದೆ ಈ ವಿಧಾನದಲ್ಲೂ ಸಹಿತ ಈ ಕೀಟಬಾಧೆಯನ್ನ ನಿಯಂತ್ರಣಕ್ಕೆ ತರಬಹುದು? ಹೌದೌದು. ಸಾಮಾನ್ಯವಾಗಿ ಏನಂತಂದ್ರೆ 60-70% ನಾವು ಕೀಟಗಳನ್ನ ಇದರಲ್ಲಿ ಈ ತರ ಕೆಲವೊಂದಿಷ್ಟು ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ನಾವು ಪ್ರಾರಂಭಿಕ ಹಂತದಲ್ಲೇ ಈ ಕೀಟವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಮುಖ್ಯ ಗದ್ದೆಯಲ್ಲಿ ಹೇಳಬೇಕಾದ್ರೆ ಈಗ ಸಸಿಯನ್ನ ಹಚ್ಚಿದ ಮೇಲೆ ಸಾಮಾನ್ಯವಾಗಿ ರೈತರು ಎರಡನೇ ಗೊಬ್ಬರ ಕೊಡ್ತಾರೆ. ಯಾವಾಗ ಅಂತಂದ್ರೆ 15-20 ದಿವಸಗಳೊಳಗೆ ಎರಡನೇ ಗೊಬ್ಬರವನ್ನ ಕೊಡ್ತಾ ಇರ್ತಾರಲ್ಲ, ಆ ಒಂದು ಗೊಬ್ಬರದ ಜೊತೆಗೆ ಏನೋ ಈ ಮಾರುಕಟ್ಟೆಯಲ್ಲಿ ದೊರೆತಕ್ಕಂತ ಈ ಒಂದು ಹುಳಕ್ಕೆನೆ ಅಭಿವೃದ್ಧಿಪಡಿಸಿರ್ತಕ್ಕಂತ ಕೀಟನಾಶಕಗಳಾದಂತ ಈ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತ ಕರಿತೀವಿ, ಅದನ್ನ ಸಾಮಾನ್ಯವಾಗಿ ಫರ್ಟೆರಾ ಅಂತ ಕರಿತೀವಿ.